ಇವರು ಇಳಿ ವಯಸ್ಕರು ಅನ್ನುವ ಒಂದು ಮೂಲಭೂತವಾದ ಡೆಫಿನಿಷನ್ನೇ ಚೇಂಜ್ ಆಗ್ಬಿಟ್ಟಿದೆ. ಆದ್ರೂ ಕೂಡ ನಾವೇನು ಯೋಚನೆ ಮಾಡಬಹುದು, ಈಗ ಜೀರಿಯಾಟ್ರಿಕ್ಸ್ ಎಂಬ ಒಂದು ವಿಷಯ ಇದೆ, ಅಲ್ಲಿ ವಯಸ್ಸಾದ್ಮೇಲೆ ಬರುವಂತಹ ಕಾಯಿಲೆಗಳಿಗೆ ಯಾವ ರೀತಿ ಯಾವ್ದು ಕಾಯಿಲೆಗಳು ಅವಕ್ಕೆ ಮಾಡಬೇಕಾದ ಚಿಕಿತ್ಸೆ ಹೇಗಿರುತ್ತೆ, ಅಂತಹ ಚಿಕಿತ್ಸೆ ಮಾಡುವ ಒಂದು ವಿಶೇಷವಾದ ಪರಿಣತಿ ಇರುವ ಡಾಕ್ಟರ್ಗಳು, ಜೀರಿಯಾಟ್ರಿಕ್ ವಾರ್ಡ್, ಜೀರಿಯಾಟ್ರಿಕ್ ಡಿಸಿಪ್ಲಿನ್, ಹೀಗೆ ಒಂದು ಬೆಳವಣಿಗೆ ಆಗಿದೆ. ಭಾರತದಲ್ಲಿ ಅದು ಅತಿ ಹೆಚ್ಚು ಪ್ರಾಮುಖ್ಯತೆ ಇನ್ನೂ ಬಂದಿಲ್ಲ ಅದಕ್ಕೆ. ಆದರೆ ಮುಂದೆ ಪ್ರಾಮುಖ್ಯತೆ ಬರೋದು ನೋಡಿ, 2002 ನಮ್ಮಲ್ಲಿ ನಮ್ಮ ಪ್ರಪಂಚದಲ್ಲಿ 600 ಮಿಲಿಯನ್ ವಯಸ್ಕರಿದ್ರು 60 ವರ್ಷ ದಾಟ್ತವರು, ಈಗ 1200 ಮಿಲಿಯನ್ ಆಗ್ತಾರೆ. ಇವಾಗ ಭಾರತ ದೇಶದಲ್ಲಿ ಈಗ 10 ವರ್ಷದ ಕೆಳಗೆ ಕೇವಲ 8% ಜನರಿಗೆ 60 ವರ್ಷ ದಾಟಿತ್ತು, ಆದ್ರೆ ಈಗ 19% ಜನಕ್ಕೆ ವಯಸ್ಕರಾಗಿದ್ದಾರೆ ಅವರು. ಅವರ ಪ್ರಮಾಣ ಸರಾಸರಿ ಜಾಸ್ತಿ ಆಗಿದೆ ಜನಸಂಖ್ಯೆಯಲ್ಲಿ ಅಂತ. ಉದಾಹರಣೆಗೆ ನೀವು ಇಟಲಿ ದೇಶಕ್ಕೆ ಹೋದಾಗ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ವಯಸ್ಸಾದವರು, ಓಲ್ಡ್ ಏಜ್ ಹೋಮ್ಸ್. ಇದೇನಿದು ಇಟಲಿ ಅಂದ್ರೆ ಬರೇ ಮುದುಕರ ರಾಜ್ಯನಾ ಅನ್ನೋ ಒಂದು ಆಶ್ಚರ್ಯ ನಮಗೆ ಮೂಡುತ್ತೆ. ಎಲ್ಲೇ ಹೋಗಿ ನೀವು ಓಲ್ಡ್ ಏಜ್ ಹೋಮ್ಗಳು, ಆಮೇಲೆ ಓಲ್ಡ್ ಏಜ್ ಪಾರ್ಕ್ಗಳು ಮತ್ತೆ ಉದ್ಯಾನವನಗಳು, ಅಲ್ಲಿ ಕೇವಲ ಹಿರಿಯರು ಮಾತ್ರ ಓಡಾಡುವಂತದ್ದು, ಅಲ್ಲಿ ವೇಗವಾದ ವಾಹನಗಳು ಬರುವ ಹಾಗೆ ಇಲ್ಲ, ಮತ್ತೆ ಅಲ್ಲಿ ಎಲ್ಲಾ ತರದ ಸಲಕರಣೆಗಳು ವಯಸ್ಸಾದವರು ಉಪಯೋಗಿಸುವಂತಹ ಸಲಕರಣೆಗಳು, ನಡೆದಾಡಕ್ಕಾಗ್ಲಿ ಎದ್ ಕುತ್ಕೊಳಕ್ಕಾಗ್ಲಿ ಎಷ್ಟೊಂದು ಸಲಕರಣೆಗಳು ಬಂದಿವೆ ಇವಾಗ. ಉದಾಹರಣೆಗೆ ನೀವು ವಾಟ್ಸ್ಆಪ್ ಅಲ್ಲಿ ನೋಡಿರ್ಬಹುದು, ಯಾರಿಗೆ ಎದ್ದು ಕುತ್ಕೊಳ್ಳೋದು ಬಹಳ ಸಲ ಆಗತ್ತೆ ಅಥವಾ ಮಾಡಕ್ಕಾಗಲ್ಲ, ಅವರಿಗೆ ಬೆನ್ನಲ್ಲಿ ಒಂದು ಸಹಾಯ ಮಾಡುವಂತ ಒಂದು ಉಪಕರಣ, ಅದೆಲ್ಲ ಸ್ಪ್ರಿಂಗ್ ಇರುತ್ತೆ, ಅದು ಅವರು ಸ್ವಲ್ಪ ಒತ್ತು ಬಿಟ್ರೆ ಅದು ಮುಂದೆ ತಾನೇ ಅದು ಸ್ಪ್ರಿಂಗ್ ಹೆಲ್ಪ್ ಮಾಡ್ತದೆ ಇದನ್ನ ನಿಲ್ಲೋಕೆ ಕುತ್ಕೊಳ್ಳಕ್ಕೆ. ಒಟ್ಟಿನಲ್ಲಿ ಭಾರತ ದೇಶ ಮಾತ್ರ ಇವಾಗ ಎಕ್ಸೆಪ್ಷನ್, ತೀರಾ ಸಣ್ಣ ವಯಸ್ಸಿನ ಮಕ್ಕಳ ರಾಜ್ಯ ಅಂತ ಅನ್ಬಹುದು ನಮ್ದು. ಪ್ರಪಂಚ ಹೀಗಿಲ್ಲ, ವಿಶ್ವದಲ್ಲಿ ಎಲ್ಲಾ ಕಡೆ ವಯಸ್ಸಾದವರು ಜಾಸ್ತಿ ಇದ್ದಾರೆ, ಅವರಿಗೆ ಬೇಕಾದ ಸೌಲಭ್ಯಗಳು ಭಾರತ ದೇಶದಲ್ಲಿ ಯಾವ್ದಿಲ್ಲ. ಯಾವ್ದು ಬೇಕಾಗಿದೆ ಮುಂದೆ? ಒಂದು ಜೀರಿಯಾಟ್ರಿಕ್ಸ್ ಬೇಕಾಗಿದೆ, ಎರಡನೇದು ಜರಾಂಟಾಲಜಿ ಬೇಕಾಗಿದೆ. ಜರಾಂಟಾಲಜಿ ಅಂತಂದ್ರೆ ಈ ವಯಸ್ಕರಿಗೆ ಕೊಡಬೇಕಾದ ಸೌಲಭ್ಯಗಳು, ವಯಸ್ಕರಿಗೆ ಕೊಡುವಂತ ಕೇರ್ಗಳು, ವಯಸ್ಕರಿಗೆ ಕೊಡಬೇಕಾದಂತ ಸಾಮಾಜಿಕ ಕಲ್ಪನೆಗಳು, ಅವರಿಗೆ ವಯಸ್ಕರಿಗೆ ಕಾಲ ಕಳೆಯೋದಕ್ಕೆ ಸಂತೋಷವಾಗಿರೋದಕ್ಕೆ ಆಟಗಳು, ಮತ್ತೆ ಅವರ ಜೀವನದಲ್ಲಿ ಒಂದು ಸಾಮಾಜಿಕ ಭದ್ರತೆ ಕೊಡೋಕೆ, ಮತ್ತೆ ಮುಖ್ಯವಾಗಿ ನೋಡಿ ವಯಸ್ಸಾದವರಿಗೆ ಕಾಡುವುದು ಏಕಾಂಗಿತನ. ಹೌದಲ್ಲ, ಏಕಾಂಗಿತನದಲ್ಲಿ ಎಲ್ಲರೂ ದೂರ ಆಗ್ಬಿಡ್ತಾರೆ. ರಿಟೈರ್ ಆದಾಗ ಮನುಷ್ಯ ಯಾರು ಅದಕ್ಕೆ ಹೊಂದಾಣಿಕೆ ಮಾಡ್ಕೋತಾರೆ? ಹೊಂದಾಣಿಕೆ ಅಂದ್ರೆ ಮುಖ್ಯವಾಗಿ ಜೀವನ, ಶರೀರ ಕ್ರಮ, ಆಹಾರ, ವಿಹಾರ ಮತ್ತು ಹಣದ ವ್ಯವಸ್ಥೆ, ಇಷ್ಟಕ್ಕೆ ಮಾತ್ರ ನಾವು ಹೊಂದಾಣಿಕೆ ಮಾಡ್ಕೋತೀವಿ ಅಂದ್ರೆ ತಪ್ಪು. ಎಲ್ಲಕ್ಕಿಂತ ಮಿಗಿಲಾದ ಹೊಂದಾಣಿಕೆ ಸಾಮಾಜಿಕ ಹೊಂದಾಣಿಕೆ. ಯಾಕಂದ್ರೆ ನಾವು ಒಂದು ಗ್ರೂಪ್ ಅಲ್ಲಿ ಮನುಷ್ಯ ಸಂಘ ಜೀವಿ ಅಲ್ವಾ, ಅವನಿಗೆ ಅವನ ಫ್ರೆಂಡ್ಸಿಗೆ ಮಾತಾಡ್ಬೇಕು. ಎಲ್ಲಾ ಇಂತಹ ಬೇರೆ ಬೇರೆ ಜೀವನದ ತೊಂದರೆಗಳ ಬಗ್ಗೆ ಅಥವಾ ಜೀವನದ ಸಂತೋಷಗಳ ಬಗ್ಗೆ ಜ್ಞಾನ ಇಟ್ಕೊಂಡವನು ಅದನ್ನೆಲ್ಲ ಬರೆದಾಗ ಅದರಿಂದ ಉಪಯೋಗ ಆಗೋದು ಈ ವಯಸ್ಕರಿಗೆ, ಅವರ ಸಮಯ ಕಳೆಯುತ್ತೆ, ಅವರಿಗೆ ಸಾಮಾಜಿಕವಾಗಿ ಒಬ್ಬ ಸ್ನೇಹಿತ ಸಿಗ್ತಾನೆ, ಇದು ಬಹಳ ಮುಖ್ಯ. ಕೇವಲ ವಯಸ್ಸು ಜಾಸ್ತಿ ಆದ ಕಾರಣಕ್ಕೆ ವೃದ್ಧಾಪ್ಯದಲ್ಲಿ ಬರತಕ್ಕ ಕಾಯಿಲೆಗಳು ಅವು. ಹೆಣ್ಮಕ್ಕಳಾದ್ರೆ ಅವರಿಗೆ ಗರ್ಭಾಶಯದ ಜಾರುವಿಕೆ, ಪ್ರೊಲ್ಯಾಪ್ಸು, ನಾನ್ ಸ್ಪೆಸಿಫಿಕ್ ವೆಜೈನೈಟಿಸ್ ಮತ್ತು ಅಂಡಾಶಯದ ಗಡ್ಡೆಗಳು, ಒವೇರಿಯನ್ ಟ್ಯೂಮರ್ಸ್. ಮತ್ತೆ ಗಂಡು ಹೆಣ್ಣು ಎಲ್ಲರಿಗೂ ಕೂಡ ಮಾನಸಿಕ ಅಸಾಮಾನ್ಯತೆ, ಅಂದ್ರೆ ಸಾಮಾನ್ಯವಾದ ವಿಚಾರಗಳು ಇಲ್ಲ, ವೇರಿಯೇಷನ್ಗಳು, ಮನುಷ್ಯ ಸಾಮಾನ್ಯವಾಗಿ ಯೋಚನೆ ಮಾಡ್ದಂಗೆ ಮಾಡ್ತಾ ಇಲ್ಲ, ಬೇರೆ ತರ ಅಡ್ಡದಾರಿ ಎಳಿತಾ ಇದೆ. ವಯೋಸಹಜ ಕಾಯಿಲೆಗಳು ಅಂದ್ರೆ ಕ್ಯಾಟ್ರಾಕ್ಟ್, ದೃಷ್ಟಿಮಾಂದ್ಯ. ದೃಷ್ಟಿಮಾಂದ್ಯ ಪೊರೆಯಿಂದ ಬರಬಹುದು ಅಥವಾ ಕಾಸಬಿಂದುವಿಂದ ಬರಬಹುದು, ಕೋಮಾ. ಇವೆರಡು ಕೂಡ ವಯಸ್ಸಾದ್ಮೇಲೆ ಬರುವಂತ ಕಾಯಿಲೆಗಳು. ಆಮೇಲೆ ಕಿವಿ ನೋಡಿದ್ರೆ ನರದವರು ಬಲ್ಲದ ಕಿವುಡು, ಮತ್ತೆ ಮೈಯಲ್ಲೆಲ್ಲ ಮೂಳೆಗಳು, ಆ ಮೂಳೆಗಳಲ್ಲೆಲ್ಲ ಅಸ್ಥಿ ರಂಧ್ರತೆ ಅಥವಾ ಅಸ್ಥಿ ಸಾಂದ್ರತೆ ಕಡಿಮೆ ಆಗೋದು. ಆದ್ರಿಂದ ಸ್ವಲ್ಪ ಇದಕ್ಕೆ ಆಯ ತಪ್ಪಿ ಬಿದ್ರು ಕೂಡ ಕಾಲು ಮುರಿತ. ವಯಸ್ಸಾದ್ಮೇಲೆ ಸಾಮಾನ್ಯವಾಗಿ ಆಗುವ ಅಸ್ಥಿ ಫ್ರಾಕ್ಚರ್, ವಯಸ್ಸಾದವರಿಗೆ ಗೂರಲು ಉಬ್ಬಸ, ಅದು ಶ್ವಾಸಕೋಶಗಳು ವಯಸ್ಸಾದ್ಮೇಲೂ ಕೂಡ ಗೂರಲು ಉಬ್ಬಸ ಕೊಡ್ತವೆ. ಆಮೇಲೆ ಕೀಲುಗಳು ವಯಸ್ಸಾದ್ಮೇಲೆ ಕೀಲುಗಳ ಉರಿಯೂತ, ಆರ್ಥ್ರೈಟಿಸ್. ಅದಕ್ಕೆ ಏನಪ್ಪಾ, ವಯಸ್ಸಾದ್ಮೇಲೆ ಏನೇನು ಪಾರ್ಟ್ಗಳು ಬಾಡಿಯಲ್ಲಿ ಹಳೇದಾಗಿ ಅವನ್ನೆಲ್ಲ ಹೊಸ ಪಾರ್ಟ್ ಹಾಕೊಂಡ್ ಬಾ ಆಮೇಲೆ ಹಾರ್ಟ್ ಅಲ್ಲಿ ಹೊಸ ಬೈಪಾಸ್ ಸರ್ಜರಿ ಮಾಡೋದ್ರಕ್ಕಿಂತ ಮೊದಲು ಒಂದು ಇದು ಹಾಕ್ತಾರೆ ಸ್ಟೆಂಟ್. ಇದು ಸಾಮಾನ್ಯ, ಸ್ಟೆಂಟ್ ಹಾಕೊಳ್ಳೋದು ಸಾಮಾನ್ಯ. ಅತ್ಯಂತ ಮುಖ್ಯವಾದ ಉಪಚಾರ ನಾನು ಹೇಳಿರೋದು, ಮಾನಸಿಕವಾಗಿ ನಿಮಗೆ ಒಂದು ಯೋಚನೆ, ಏನಪ್ಪ ವೃದ್ಧಾಪ್ಯ ಅನ್ನೋದು ಕಾಯಿಲೆ ಅಲ್ಲ, ಅದು ಗುಣಪಡಿಸಲಾರದ ಸಮಸ್ಯೆಯೂ ಕೂಡ ಅಲ್ಲ, ಅದೊಂದು ಸಹಜವಾದ ಸ್ಥಿತಿ. ಅದನ್ನ ನೀವು ವೃದ್ಧಾಪ್ಯವನ್ನ ರಕ್ಷಿಸಬೇಕು, ಅದರ ಏಳಿಗೆಗೆ ಅದನ್ನ ಉಪಯೋಗಿಸ್ಬೇಕು ಮತ್ತು ವೃದ್ಧಾಪ್ಯವನ್ನ ಮುಂದುವರಿಸಬೇಕು. ಅಂದ್ರೆ ಬೇಗನೆ ಅದ್ರದ್ದು ಕತೆ ಮುಗಿದು ಮರಣ ಬಂದ್ಬಿಡಬಾರದು. ಇದೇ ಅದಕ್ಕೆ ಮುಖ್ಯವಾದ ಅರ್ಜುನನ ಸಾರಥಿ, ಅದಿದ್ರೆ ರಥ ಮುಂದೆ ಹೋಗುತ್ತೆ. ಸೊ ಇದೊಂದು ಅಟಿಟ್ಯೂಡ್ ಒಂದು ಸರಿಯಾಗಿ ಇದ್ಬಿಟ್ರೆ ಧೋರಣೆ, ವಯಸ್ಸಾದ್ಮೇಲೆ ನನ್ನದು ಕಾಲ ಮುಗೀತು ಅನ್ನೋ ಧೋರಣೆ ಇರಬಾರ್ದು. ನಾನು ಇಷ್ಟೆಲ್ಲ ಕಾಲಗಳಿವೆ, ಇದನ್ನ ಹೇಗೆ ನಾನು ಇಂಪ್ರೂವ್ ಮಾಡ್ಕೋಬಹುದು, ರೀತಿ ನಾನು ಇದನ್ನ ಜೀವನ ಮಾಡಬೇಕು ಅನ್ನೋ ಯೋಚನೆ ಮೊದಲನೇದಾಗಿ ಒಂದು ಕಾರ್ಯಪ್ರತೆ ಮನಸ್ಸಲ್ಲಿ ಬಂದ್ರೆ ಎಲ್ಲವಕ್ಕೂ ಕೂಡ ಉತ್ತರ ಸಿಗುತ್ತೆ. ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ಅವರ ಸೇವೆಯಲ್ಲಿ ಆನಂದ ಕಾಣಲಿ, ಗುರುವು ತಂದ ಪಾಠ ಹೊಸದಾರಿಯಾಗಲಿ. ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ನಮ್ಮ ಬಾಳಲಿ. ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಒಲಿದು ಸಿರಿ ಸುರಿಯ ಕೈಲಾಸ ಕರತಲಾ ಮಲಕ ಸರ್ವಜ್ಞ. ಗುರುಗಳಿಗೂ ಹಿರಿಯರಿಗೂ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದರೆ ಜನರು ದೇವತೆಗಳು ಪ್ರಸನ್ನರಾಗಿ ಒಳಿತನ್ನುಂಟು ಮಾಡುತ್ತಾರೆ, ಸಂಪತ್ತು ಲಭಿಸುವುದಲ್ಲದೆ ವೃದ್ಧಿಯಾಗುವುದು. ಹಿರಿಯರನ್ನು ಆಧರಿಸಿ ಗೌರವಿಸಿ ಅವರ ಸೇವೆಯನ್ನು ಮಾಡಿದವರಿಗೆ ಕೈಲಾಸವು ಅಂದರೆ ಮುಕ್ತಿಯು ಅವರ ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ. ಇವತ್ತಿನ ಅನುಭಾವಿಕರು ಹಿರಿಯ ನಾಗರಿಕರು ಕಾರ್ಯಕ್ರಮ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಮೂಡಿಬರುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 1 ಈ ವಿಶೇಷ ದಿನವನ್ನು ಆಚರಿಸಲಾಗುತ್ತದೆ. 1990 ಡಿಸೆಂಬರ್ದಲ್ಲಿ ಈ ಹಿರಿಯ ನಾಗರಿಕರ ದಿನವನ್ನಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಘೋಷಿಸಿತು. 1991 ಈ ದಿನವನ್ನು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತಿದೆ. ಹಿರಿಯರಿಗೆ ಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಕುರಿತು ಹಿರಿಯ ವೈದ್ಯರಾದ ಡಾಕ್ಟರ್ ಎಂಎನ್ ತಾವರಗೇರಿ ಅವರನ್ನು ಮಾತನಾಡಿಸಿದಾಗ ಏನಂದ್ರೆ ಈ ಸೀನಿಯರ್ ಸಿಟಿಜನ್ ಅಂತ ಹೇಳಿ 60 ಮಾಡಿದ್ರು, ಬಸ್ಸು ಮತ್ತು ಟ್ರೈನ್ ಅವರಿಗೆ ಕನ್ಸೆಷನ್ ಹೋಗರೆ ಅದು. ಆಮೇಲೆ ನಾನ್ ಕೆಲವರು ಗೆಳೆಯರು ಕೇಳಿದ್ರು, ಅಲ್ರಿ ಮತ್ ಅಪ್ಪತ್ತೈದರ ಮೇಲೆ ಇದ್ರೆ ಹೆಂಗ್ ಮಾಡ್ಬೇಕು, 30-80 ಮಾಡ್ಬೇಕು ಹೆಂಗ ಅಂತ. ಏನಾಗ್ಯಾದ್ರಿ ಅಂದ್ರೆ ಜಗತ್ತಿನೊಳಗೆ ನನಗನ್ಸೋ ಮಟ್ಟಿಗೆ ನಮ್ ಹಿಂದೂಸ್ತಾನದಾಗ ಆದ್ರು ಜಗತ್ತಿನಾಗ ಆತು ಈಗ ವಯಸ್ಸಿನ ಅನುಸಾರ ಬೆಳವಣಿಗೆ ಹೆಚ್ಚಾಗ್ಬಿಟ್ಟದೆ. ಅಂದ್ರೆ ಲಾಂಜಿವಿಟಿ ಅಂತೀವಲ್ಲ ಅದೊಂದು ಬಹಳ ಇದೆ. ಹಿಂಗಾಗಿ ಸರ್ ಒಂದು ಆಹಾರ, ಒಂದು ವಿಹಾರ ಮತ್ತು ಒಂದು ಔಷಧ, ಇವು ಮೂರು ಆಹಾರ ವಿಹಾರ ಅಂದ್ರೆ ವಯಸ್ಸನುಸಾರವಾಗಿ ಆಹಾರ ಗಟ್ಟಲು ತರ್ಕಾಕ್ ಬರುವಂಗ ತಿನ್ನುವಂತದೇನು ಆಹಾರ ಅಲ್ಲ ಅದು. ಸಾಧಾರಣ ಅರ್ಧ ಹೊಟ್ಟೆ ಅಳಕೆ ತಿಂದು ಅಷ್ಟೇ ಮೇಲೆ ಸ್ವಲ್ಪ ನೀರು ಕುಡ್ದು ಮಾಡ್ಬೇಕು, ಬಿಸಿಕೂಟ ಮಾಡ್ಬೇಕು, ಒಂದು ಏನ್ ಬೇಕಾದ ತಿನ್ಬೇಕು. ಆಮೇಲೆ ಒಂದೊಂದು ಸ್ಟ್ಯಾಂಡರ್ಡ್ ಫುಡ್ಗಳು, ಈಗ ನಾನು ಉದಾಹರಣೆ ಕೊಡ್ತೀನಿ. ನಾವು ನೋಡ್ರಿ ಕೆಲವು ಮಂದಿ ರೊಟ್ಟಿ ತಿಂತಾರೆ, ಕೆಲವರು ಚಪಾತಿ ತಿಂತಾರೆ, ಮತ್ತೊಂದ್ ಏನೇನೋ ಅದ್ರೊಳಗೆ ನಾನು ಈ ಅದ್ರೊಳಗೆ ಬೇಕಾಗಿರುವಂತಹ ಪ್ರೋಟೀನ್ಗಳು ಸಾಧಾರಣ ನಮ್ಮಲ್ಲಿ ಇಲ್ಲಿ ನಮ್ಮ ಉಸುಳಿ ಅಂತ ಹೇಳ್ತೀವಿ, ಇಲ್ಲಿ ಕಾಳು ಅಂತ ಹೇಳ್ತಾರೆ. ಇದು ನನಗನ್ಸೋ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನಂದ್ರೆ ಇದೊಂದು ದೊಡ್ಡ ಗಿಫ್ಟ್. ಇದು ಈ ಕಾಳು ಅನ್ನುವಂತದ್ದೇನು ನಮ್ಮಲ್ಲಿ ಏನೋ ರೂಢಿಯದಲ್ಲ, ಇದು ಇದು ಬಹಳ ದೊಡ್ಡದು. ನಾವು ಇದು ಒಂದೇದು. ಎರಡನೇದು ಅಂದ್ರೆ ಪ್ರತಿಯೊಬ್ಬ ಊಟದೊಳಗೂ ಸ್ವಲ್ಪ ಹಸಿರು ಪಲ್ಯ ಇರಬೇಕು, ತಪ್ಪಲ್ ಪಲ್ಯಗಳ ಇರಬೇಕು. ಇವು ಅಗ್ನಿ ಬಹಳ ಜರೂರ ಇದೆ. ಉಳಿದಂತೂ ಸರಿ ಸರಿ ಇರ್ತಾವ, ಬೆಲ್ಲ ತುಪ್ಪ ಬೆಣ್ಣೆಯೋ ಎಲ್ಲ ಇದು ಇರ್ತಾವ. ಆದ್ರೆ ಈ ಎರಡು ಬಹಳ ಇಂಪಾರ್ಟೆಂಟ್ ನನಗನಸು ಮಟ್ಟಿಗೆ ಇದನ್ನ ಮಾಡಬೇಕು. ಆಮೇಲೆ ಮಿತಾಹಾರ, ವಯಸ್ಸನುಸಾರವಾಗಿ ಮಿತ ಆಹಾರ ಬೇಕೇ ಬೇಕು. ಚೆಕ್ಕಿದ್ದಷ್ಟು ರಾತ್ರಿ ಊಟ ಕಡಿಮೆ ಮಾಡಂತೂ ಬಿಟ್ರಂತೂ ಬಹಳ ಚಲೋ. ಹಣ್ಣು ಹಾಲು ಏನೋ ತಗೊಂಡು ಮಾಡುದು ಇವು ಬಹಳ ಜರೂರ್ ಅದ ಮಿತಾಹಾರ. ಆಮೇಲೆ ಇನ್ನೊಂದು ಒಂದಂದ್ರೆ ನೋಡ್ರಿ, ಮಲ್ಕೊಂಡಾಗ ನೀವು ಹೇಳ್ಬೇಕಾದ್ರೆ ಎಡಗಡೆಯಿಂದ ಹೇಳ್ಬೇಕು, ಮತ್ತೆ ಹೇಳ್ಬೇಕು ಸಾವಕಾಶವಾಗಿ ಹೇಳ್ಬೇಕು. ಆಮೇಲೆ ನೀವು ಎದ್ದ ಕೂತ ಮೇಲೆ ಸಾವಕಾಶವಾಗಿ ಎದ್ದು ಹೇಳ್ಬೇಕು. ಕಾರಣ ಹಿಂಗದ, ವಯಸ್ಸನುಸಾರವಾಗಿ ಮೆದುಳಿಗೆ ರಕ್ತಸ್ರಾವ ಕಡಿಮೆ ಆಗ್ತದೆ ಕಡಿಮೆ. ಅದಕ್ಕೆ ಹಂಗಾದಾಗ ಏನಾದ್ರು ತಲೆ ಚಕ್ರ ಒಂದು ಆಗಿಲ್ಲ. ಯಾವುದೇ ನೀವು ಮಾಡ್ಬೇಕಾದ್ರೂ ಇವನ್ನ ನೀವು ಪಾಲಿಸ್ಲಿಕ್ಕೆ ಬೇಕು. ವಾಕಿಂಗ್ ಆಟ ಈ ಆಟ ಏನಾಗೋದಿಲ್ಲ, ಒಂದು ಆಟ ಇರೋದು ಅಂದ್ರೆ ಅಡ್ಡಾಡೋದು ಒಂದು ಆಟ. ನಿಮ್ಗೆ ಎಷ್ಟು ಶಕ್ಯದ ಅಷ್ಟು ದಿವಸ ಅಡ್ಡಾಡ್ಬೇಕು. ಆಮೇಲೆ ನನ್ಗೆ ಹೇಳಿದರೆ ನೀವು ಅಡ್ಡಾಡ್ಬೇಕಾದ್ರೆ ಈ ದಯವಿಟ್ಟು ಚಪ್ಪಲ್ ಉಪಯೋಗ ಮಾಡ್ಬೇಡ್ರಿ, ಏನು ಬೂಟಿನ ರೀತಿಯಿಂದ ಉಪಯೋಗ ಮಾಡ್ರಿ. ಯಾಕೆ ಎರಡು ಮೂರು ದೃಷ್ಟಿ ಇಲ್ಲ, ನಾವು ನಡುವಿನ ರಸ್ತೆ ಇರೋದು ಕಲ್ಲು ಎಡಬಹುದು, ಅದು ಹಾಗೆ ಕಾಲು ನೋವು ಆಗ್ಬೋದು, ಒಗರೆ ಒಗರೆ ಒಗರೆ ಇವೆಲ್ಲ ನೂರ ಎಂಟು ಆಗ್ತಾವ. ಅದಕ್ಕೆ ನೀವು ಮುಂದೆ ಈಗ ಸಣ್ಣವರಿದ್ದಾಗ ಮುಂದೆ ನೋಡ್ಕೊತ ಹೋಗ್ತಿದ್ರಿ, ಈಗ ಹಂಗಲ್ಲ, ಈಗ ನೆಲ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ನಿಮ್ಗೆ ಮತ್ತದ ಇನ್ನೊಂದು ಅಂದ್ರೆ ನಾನು ನೋಡ್ತೀನಿ ಎಷ್ಟೋ ಕೆಲವರು ವಯಸ್ಸಾದವ್ರು ಕೈಯಾಗ ಬಡಿಗೆ ಹಿಡ್ಕೊಂಡು ಆಡ್ಲಿಕ್ಕೆ ನಾಚ ಬರ್ತದ ಕೆಲವು ಮಂದಿ. ಹಂಗಾಗಬಾರ್ದು. ಯಾಕಂದ್ರೆ ನೋಡ್ರಿ, ಈಗ ನಿಮ್ ಸಂಗತಿ ಇದು ಒಂದು ಆಯುಧ ಇದ್ದಂಗ, ಎಲ್ಲಿ ತೆಗ್ದ ಎಲ್ಲಿದ ಅಥವಾ ನೀವು ನಿಲ್ಲು ಪ್ರಸಂಗ ಬಂದ್ರೆ ಬಡಿಗೆ ಹಿಡ್ಕೊಂಡು ಅದ್ ನಿಂತು ಅದ್ರ ಮೇಲೆ ಜಾಕೊಟ್ ನಿಂತ್ರೆ ನಿಮ್ಗೆ ಒಂದ್ ಸೆಕೆಂಡ್ ಹದಿನೈದು ಸೆಕೆಂಡ್ ನಿಮ್ಗೆ ಅಷ್ಟು ಆರಾಮ ಆಗ್ತದ. ಅದಕ್ಕೆ ವಾಕಿಂಗ್ ಸ್ಟಿಕ್ ಇದು ಬಹಳ ಜರೂರ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಡ್ಕೋತ ಹೋಗ, ನಿಮ್ ಸ್ಪೀಡ್ ಏನದಲ್ಲ. ನೀವ್ ಅಲ್ಲಿ ಹುಡುಕಿದವರು 40 ವರ್ಷದವ ಐದು ರೌಂಡ್ ಕರ್ನಾಟಕ ಕಾಲೇಜ್ ಹೊಡಿತಾನ ಅಂತಂದ್ರೆ ನಿಮ್ ಕೈಲಿ ಆಗ್ತದ, ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಎಷ್ಟು ಆಗ್ತದ ಅಷ್ಟೇ ಮಾಡ್ಬೇಕು, ಅದನ್ನ ಮೀರಿ ಹೋಗ್ಬಾರ್ದು ಯಾವಾಗ್ಲೂ. ನನ್ನ ಇದು ನಿಮ್ಗೆ ಯಾವಾಗ ಸಾಕಾಗ್ತದ ಅನ್ಕ ಅಲ್ಲಿ ನಿಂತು ಬಿಡಬೇಕು, ಕುತ್ಕೊಂಡ್ ಬಿಡ್ಬೇಕು. ಮತ್ತೆ ನಿಮಗೆ ಬೇಕು ಅಂದ್ರೆ ಮುಂದೆ ಹೋಗ್ಬೋದು, ಬೇಡ ಆದ್ರೆ ಅಲ್ಲೇ ಕುತ್ಕೊಳ್ಬಹುದು. ಇದೊಂದು ಬಹಳ ಜರೂರ. ಇನ್ನೊಂದಂದ್ರೆ ನೀವು ಮುಂದೆ ನಡ್ಕೋತ ಹೋಗ್ಬೇಕಾದ್ರೆ ಸಟಕ್ಕಂತ ಹಿಂದೆ ತಿರುಗಬಾರ್ದು, ಸಾವಕಾಶವಾಗಿ ಬಲಕೊಳ್ಬೇಕು. ಈಗ ಹಂಗ ಮಿಲಿಟರಿ ರೈಟ್ ಅಬೌಟ್ ತರದ್ ಅನ್ಕೊಳ್ಳಿ ಸಟಕ್ಕಂತ ಹೇಳ್ತಾರೆ, ಹಂಗ ನೀವು ಮಿಲಿಟರಿ ಮನುಷ್ಯರಲ್ಲ, ಇದರಲ್ಲೇ ರಿಟೈರ್ಡ್ ಮನುಷ್ಯರ್ ನೀವು. ಅದಕ್ಕೆ ತಿರುಗಲಿ ತಿರುಗಬೇಕಾದ್ರೆ ಸಾವಕಾಶ ತಿರುಗಬೇಕು. ಇನ್ನೊಂದು ಏನಂದ್ರೆ ಈ ಕೆಲವು ಮಂದಿಗೆ ಚಟ ನಡ್ಕೋತ ಮುಂದೆ ಹೋದಂಗ ಅದೇ ಹಿಂದಿಂದ ನಡ್ಕೋತ ಬರುದು, ದಯವಿಟ್ಟು ಮಾಡುವಂತೆ. ಯಾಕಂದ್ರೆ ನಮ್ಮಲ್ಲಿ ರಿಫ್ಲೆಕ್ಸಿಸ್ ಕಡಿಮೆ ಆಕೋತ ಹೋಗ್ತಾವ, ಕಾಲಿನೊಳಗ ಕೈಯೊಳಗ ನಮ್ಮ ಬ್ರೈನ್ ಒಳಗ ಇವೆಲ್ಲಾನು ಎಲ್ಲ ಎಫೆಕ್ಟ್ ಆಗಿ ಇವು ಅಫೆಕ್ಟ್ ಆಗುತ್ತೆ. ಮತ್ತೊಂದು ಈ ಎಕ್ಸರ್ಸೈಸಸ್ ಸಾಧಾರಣ ನಿಮ್ ಕೈಲಿ ಎಷ್ಟು ಎಕ್ಸರ್ಸೈಸ್ ಆಗ್ತದೆ ಅತಿ ಬೇರೆಯವ್ರು ನೋಡಿ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು, ನಮ್ಗೆ ಏನಾಗ್ತದ ನಾವು ನೋಡ್ಲಿಕ್ಕೆ ಮಾಡ್ಬೇಕ. ಉಳ್ಕಿದವರು ಸಾಂಗ್ ತೆಗಿತಾರೆ, ಊಟ ಬೇ ಸಿಗಿತಾರೆ, ಅದ್ರಲ್ಲಿ ನೀವ್ ಯಾಕೆ ಬೇಕಾಗಲ್ಲ. ನಿಮ್ ಕೈಲಿ ಎಷ್ಟಾಗ್ತದ ಅಷ್ಟೇ ಎಕ್ಸರ್ಸೈಸ್ ಮಾಡ್ರಿ, ಅದು ಲಿಮಿಟೆಡ್ ಇರಬೇಕು. ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಈ ಪ್ರಾಣಾಯಾಮ, ಪ್ರಾಣಾಯಾಮ ಮಾಡಿದ ಬಹಳ ಉಪಯೋಗ ಆಗ್ತದ, ನಿಮ್ಮ ಶ್ವಾಸೋಚ್ಛಾಸಕ್ಕೂ ಉಪಯೋಗ ಆಗ್ತದ, ನನ್ಗನ್ಸು ಮಟ್ಟಿಗೆ ಇವನ್ ನಿಮ್ಮ ಅಥವಾ ಲಾಂಜಿವಿಟಿನು ಜಾಸ್ತಿ ಆಗ್ತದ ಅದರಷ್ಟೇ. ನನ್ಗನ್ಸು ಮಟ್ಟಿಗೆ ಮನುಷ್ಯ ನಾವು ಬಹಳಷ್ಟು ಟೈಮ್ ಈ ಉಳಿಕಿದಕ್ಕೆ ಏನಾಗೋದಿಲ್ಲ. ಈಗ ಇಡೀ ನಮ್ಮ ದೇಶದಾಗ ಈಗ ಏನಾಗಿದೆ ಅಂದ್ರೆ ಸಾಧಾರಣ ಪ್ರತಿಯೊಂದು ಮನೆಯೊಳಗೆ ಒಂದು ಮುದುಕ ಒಂದ್ ಮುದುಕಿ ಉಳಿದ್ಬಿಟ್ಟಾರೆ. ಮಕ್ಕಳು ಎಲ್ಲೆಲ್ಲೋ ನೌಕರಿಗೆ ಹೋಗ್ಬಿಟ್ಟಿರ್ತಾರೆ, ಬೆಂಗಳೂರು ಹೋಗ್ತಾರೆ, ಬೆಂಗಳೂರು ಮೈಸೂರು ಹೋಗಿರ್ತಾರೆ, ಪರದೇಶ ಹೋಗಿರ್ತಾರೆ, ಎಲ್ಲ ಕಡಿಗೆ ಉಳಿದವ್ರು ಮುದುಕ ಮುದುಕಿ ಎಷ್ಟೋ ಸಲ ಏನಾಗ್ತದೆ ಬೆಳ್ಳ ಹೋಗೋದಲ್ಲ. ಅದಕ್ಕೆ ಒಬ್ಬರಿದ್ದರಿಗೆ ಒಬ್ರು ಕುತ್ಕೊಂಡು ಮಾತಾಡೋ ಪ್ರಸಂಗ ಬರ್ತದ, ಅದಕ್ಕೆ ನಮ್ಮಲ್ಲಿ ಜಾಸ್ತಿ ಹೇಳ್ತದೆ ಈರಣ್ಣನ ಮುಂದೆ ಬಸವಣ್ಣ ಕುತ್ಕೊಂಡ ಕುತ್ಕೋಬೇಕಾಗ್ತದೆ. ಸಂಗೀತದ ಮಾಡ್ರಿ ಅಥವಾ ಪೇಂಟಿಂಗ್ದೊಳಗೆ ಮಾಡ್ರಿ, ಇವನ್ನ ನಾವು ಬೆಳೆಸ್ಕೋಬೇಕು. ಗಾರ್ಡನಿಂಗ್ ಹೊರಗೆ ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ನೀವು ಪಕ್ಷಿಗಳು ಹೆಂಗ್ ಅಡ್ಡಾಡ್ತಾವ್ ನೋಡ್ಕೊತ್ ಕೂಡ್ರಿ ಏನಾಗ್ತದೆ ಅದಕ್ಕೆ. ಹೂಗಳು ಎಷ್ಟು ಚಂದ ಅದ್ರ ಮೇಲೆ ನೀವು ನೋಡಿ ಮಾಡಿರ್ಬಹುದು. ಇವರಿಂದ ನಮ್ಮ ಮಾನಸಿಕ ದೃಷ್ಟಿನೂ ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ. ಇನ್ನೊಂದು ರೀಡಿಂಗ್ ಅಂದ್ರೆ ಎಷ್ಟು ಶಕ್ಯದ ಅಷ್ಟು ರೀಡಿಂಗ್. ಹಿಂಗ ನನಗನ್ಸ್ತದ ಈ ಓದುವುದು ಒಂದು ಹವ್ಯಾಸ ಹೋಗ್ರೆ ಅಗಡಿ ಕಡೆ ಅಡ್ಡಾಡಿದ್ದಕ್ಕೆ ನನ್ನ ಅನುಭವಗಳನ್ನ ಈ ನಾವೇನು ನೋಡ್ರಿ ಅಂತಾದೇನು ಶರಣೆ ಮನುಷ್ಯರ ಅಲ್ಲ ನಾವು. ಆದ್ರೆ ಅನುಭವ ಆದ್ರೆ ಈ ಅನುಭವಗಳು ಕೇಳೋರು ಯಾರು ಯಾರು ಈಗ ನಾವು ಯಾರಿಗೂ ಅಡಿಗೆ ಹೇಳುದು ಹಿಂಗ ಅಂತ ಪರಿಸ್ಥಿತಿ ಅದ. ಯಾರ ಕೇಳೋರಿದ್ರೆ ಬಹಳ ಆನಂದ ಆಗ್ತದೆ. ಅನುಭವ ನೋಡ್ರಿ, ಅನುಭವ ಇದ್ದಲ್ಲಿ ಅಮೃತವಿದೆ ಅಂತ ಹೇಳ್ತಾರಲ್ಲ, ಹಂಗ ಅನುಭವಕ್ಕೂ ಅಭ್ಯಾಸಕ್ಕೂ ಬಹಳ ಫರಕ ಆಗ್ತದೆ. ಹೇಳುದು ಮರ್ತಿದ್ದೆ, ನಿಮ್ಗೆ ಗೊತ್ತಿಲ್ಲದ ಹೊರತು ಯಾವ ಔಷಧಗಳು ದಯವಿಟ್ಟು ತಗೋಬೇಕು. ಸೆಲ್ಫ್ ಮೆಡಿಕೇಶನ್ ಅಂತೀವಿ ನಾವು ಅದಕ್ಕೆ. ಅಲ್ಲ ಸಣ್ಣ ಪುಟ್ಟದಕ್ಕೆ ಇರ್ತದ, ಏನೋ ಒಂದ್ ತಲೆ ನೋವದ ಒಂದು ಕ್ರೋಸಿನ್ ಗುಳಿಗೆ ಹೋಗ್ತೀನಿ ಆ ಮತ್ತೆ ಬೇರೆ. ಯಾವುದೇ ನಿಮ್ಮ ಸ್ವಂತ ಬುದ್ಧಿಯಿಂದ ಔಷಧಗಳು ತಗೊಳ್ಬಾರ್ದು. ವಯಸ್ಸಾದವರು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೊಮ್ಮೆ ಆದ್ರೂ ನಿಮ್ಮ ಬ್ಲಡ್ ಪ್ರೆಷರ್ ತಪಾಸ್ ಮಾಡಿಸ್ಬೇಕು. ವರ್ಷಕ್ಕೆ ಒಂದ್ ಎರಡು ಸಲ ಅಥವಾ ಮೂರ್ ಸಲ ನಿಮ್ ರಕ್ತ ತಪಾಸ್ ಮಾಡ್ಬೇಕು, ಅಥವಾ ಕಿಡ್ನಿ ಫಂಕ್ಷನ್ ಸರಿ ಅದನ್ನೋ ಇಲ್ಲೋ, ಲಿವರ್ ಫಂಕ್ಷನ್ ಚಲೋ ಅದನ್ನೋ ಇಲ್ಲೋ, ಅದು ಬಹಳ ಜರೂರ್ ಅದ. ಈಗಿನ ನಾವು ಔಷಧಗಳನ್ನ ತಗೋತಿದ್ಬಿಟ್ಟು ಅಂದ್ರೆ ನಿಮ್ಗೆ ಆ ಪ್ರಾಬ್ಲಮ್ ಬರುದಿಲ್ಲ. ಭಾರತದಲ್ಲಿ ಪರಂಪರಾಗತವಾಗಿಯೇ ಗುರು ಹಿರಿಯರನ್ನು ಗೌರವದಿಂದ ಕಾಣುವ ಪದ್ಧತಿ ಬೆಳೆದು ಬಂದಿದೆ. ಪಾಶ್ಚಾತ್ಯರ ಅನುಕರಣೆಯಿಂದ ಇತ್ತೀಚೆಗೆ ನಮ್ಮಲ್ಲಿ ವೃದ್ಧಾಶ್ರಮಗಳು ತಲೆ ಎತ್ತಿವೆ. ಆದರೆ ಇದು ನಮ್ಮ ಪರಂಪರೆಯಲ್ಲ. ನಮ್ಮ ಹಿರಿಯರು ಜೀವನದ ತುಂಬ ಎಲ್ಲ ಪ್ರಕಾರದ ಸಮಯ, ಸಂದರ್ಭ, ಕಷ್ಟ, ನಷ್ಟ, ನೋವು, ನಲಿವು ನೋಡಿ, ತಿಳಿದು, ಅನುಭವಿಸಿ ಅವುಗಳ ಸಾಧಕ ಬಾಧಕಗಳನ್ನು ತಮ್ಮ ಅನುಭವದ ಮೂಸೆಯಿಂದ ನಮಗೆ ಮಾರ್ಗದರ್ಶಕರಾಗಿ ದಾರಿದೀಪವಾಗುತ್ತಾರೆ. ಹಂಗನ ಅನೇಕ ಮಾನಸಿಕ ಸಮಸ್ಯೆಗಳು, ತೊಂದರೆಗಳು ಅವರನ್ನು ಅರಸಿಕೊಂಡು ಬರ್ತಾವ. ಆ ಸಮಯದಲ್ಲಿ ಹಿರಿಯರು ಅನುಸರಿಸಬೇಕಾದ ವಿಧಾನಗಳೇನು, ಯಾವ ರೀತಿ ತಮ್ಮ ಮನೋಭಾವವನ್ನು ಇಟ್ಟುಕೊಳ್ಬೇಕು ಅಂಥೇಳಿ ಮನೋವೈದ್ಯರಾದ ಡಾಕ್ಟರ್ ಆನಂದ ಪಾಂಡುರಂಗಿಯವರು. ಅಂದ್ರೆ ನಾವು ಹಿರಿಯರು ಅಂದ ತಕ್ಷಣ ನಾವು ರಿಟೈರ್ಮೆಂಟ್ ಏಜ್ ನೋಡ್ತೀವಿ, 60 ಇಯರ್ಸ್ ಅಂತ ಹೇಳ್ತೀವಿ ನಾವು. 60 ಇಯರ್ಸ್ ಇನ್ನೂ ಅನೇಕ ಜನ ನಿವೃತ್ತಿ ಆದಂತವರು ಕ್ರಿಯೇಟಿವ್ ಇರ್ತಾರೆ, ಆಕ್ಟಿವ್ ಇರ್ತಾರೆ. ಸೊ ಆ ದೃಷ್ಟಿಕೋನವನ್ನು ನಾವು ಯೋಚನೆ ಮಾಡಿದಾಗ ಒಂದು ವಿಶೇಷತೆ ಹೇಳಬೇಕು ಅಂದ್ರೆ 2001 ಸರ್ವೆದಲ್ಲಿ ಎಲ್ಡರ್ಸ್ ಯಾರು ಅಂದ್ರೆ 60 ಇಯರ್ಸ್ ಅಂಡ್ ಅಬೋವ್ ಇದ್ದವರು ಎಲ್ಡರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಅನಿಸಿಕೆ ಏನಂದ್ರೆ ಯಂಗ್ ಎಲ್ಡರ್ಸ್ ಅಂತ ಹೇಳ್ಬೇಕು. ಇದು 70 ಯಂಗ್ ಓಲ್ಡ್ ಅಂತ ಹೇಳ್ಬೇಕು ನಾವು. ಅವ್ರು ಓಲ್ಡ್ ಅಂಡಿಗೆ ಬರಂಗಿಲ್ಲ, ಯಂಗ್ ಓಲ್ಡ್ ಅನ್ಬೇಕು. ಸೊ ಆ ದೃಷ್ಟಿಕೋನದಿಂದ ನನಗೇನ್ ಅನ್ನಿಸ್ತದೆ ಅಂದ್ರೆ ನೌಕರಿಯಲ್ಲಿದ್ದಂತವ್ರಿಗೆ ಏನಾಗ್ತದೆ ರಿಟೈರ್ಮೆಂಟ್ ಆಗೋದು, ವಾಟ್ ನೆಕ್ಸ್ಟ್ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಕಾಡ್ತದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಇಲ್ಲ ನಿಮ್ಮ ನಿವೃತ್ತಿಯ ಬದುಕನ್ನ ಮನೋಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು. ಸ್ಮಾಲ್ ಒಂದು ಕ್ಲಿಪ್ಪಿಂಗ್ ಹೇಳ್ಬೇಕು ಅಂದ್ರೆ ದ ಫ್ಯೂಚರ್ ಆಫ್ ಎವ್ರಿ ಯೂತ್ ಈಸ್ ಓಲ್ಡ್ ಏಜ್ ಅಂತ ನಾವು ಹೇಳ್ತೇವೆ. ಪ್ರತಿಯೊಬ್ಬ ಯುವಕ ಒಂದು ನೆನಪಿನಲ್ಲಿ ಇಟ್ಕೋಬೇಕೇನಂದ್ರೆ ಒಂದ್ ದಿವಸ ನಾನು ವೃದ್ಧನಾಗ್ತೇನೆ, ಓಲ್ಡ್ ಆಗ್ತೇನೆ ಅನ್ನುವಂತ ಕಲ್ಪನೆ ಅವರಲ್ಲಿ ಇದ್ರೆ ಈ ಒಂದು ಮನೋಕಲ್ಪನೆ ಅನ್ನೋದೆಲ್ಲ ನಿರಂತರವಾಗಿರ್ಬೇಕು ಅವರಲ್ಲಿ. ಐ ಆಮ್ ಗೋಯಿಂಗ್ ಟು ರೀಚ್ 60+, ನಾ ಏನ್ ಮಾಡ್ಬೇಕನ್ನುವಂತ ಥಿಂಕಿಂಗ್ ಇತ್ತು ಅಂದ್ರೆ ನನಗನ್ನಿಸ್ತದೆ ಮುಖ್ಯವಾಗಿ ಹೇಳುವುದೇನಂದ್ರೆ ಒಂದು ಮನೋಸಿದ್ಧತೆ ಇತ್ತು ಅಂದ್ರೆ ಅನೇಕ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು. ಇನ್ನೂ ಒಂದು ನಾನು ಮಹತ್ವದ ವಿಷಯವನ್ನು ಹೇಳಬೇಕು ಅಂದ್ರೆ ಕ್ರಿಯೇಟಿವಿಟಿ ಅಂತ ನಾವು ಹೇಳ್ತೇವೆ ಅಂದ್ರೆ ಮನುಷ್ಯನಲ್ಲಿ ಒಂದು ರಚನಾತ್ಮಕ ಒಂದು ಚಿಂತನೆ ಭಾವನೆ ಇತ್ತು ಅಂದ್ರೆ, ಸೃಜನಶೀಲ ಮನೋಭಾವನೆ ಇತ್ತು ಅಂದ್ರೆ ಖಂಡಿತವಾಗಿಯೂ ನನಗನ್ಸು ಯು ಕ್ಯಾನ್ ಡಿಲೇ ಏಜಿಂಗ್ ಅಂತ ಹೇಳ್ತೇನೆ. ನಾನು ನೀವು ನೋಡಿರ್ಬೇಕಾದ್ರೆ ಕೆಲವರು 80+ ಇರ್ತಾರೆ, 90+ ಇರ್ತಾರೆ, ಬಟ್ ಸ್ಟಿಲ್ ದೇ ಆರ್ ಕ್ರಿಯೇಟಿವ್, ಆಕ್ಟಿವ್, ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸ್ತಾರೆ. ಇವೆಲ್ಲ ನೋಡಿದಾಗ ಏನನ್ಸು ಅವ್ರದ್ದು ಸೃಜನಶೀಲತೆಯಿಂದನ ಅವರು ಸ್ಮರಣ ಶಕ್ತಿ ಚೆನ್ನಾಗಿದೆ, ಆಕ್ಟಿವಿಟಿ ಇದೆ ಅಂದ್ರೆ ಇದನ್ನ ನಾವು ಒಪ್ಪಬೇಕಾಗ್ತದೆ. ಅದಕ್ಕೆ ಇವತ್ತು ನಾವು ಸ್ಟಾಟಿಸ್ಟಿಕ್ಸ್ ನೋಡಿದ್ವಿ ಅಂದ್ರೆ 104 million ಪಾಪ್ಯುಲೇಷನ್ ಈಸ್ ಅಬೌವ್ 60 ಇಯರ್ಸ್ ಇನ್ ಅವರ್ ಕಂಟ್ರಿ. ಇವೆಲ್ಲವನ್ನ ನಾವು ಅವಲೋಕನ ಮಾಡಿದಾಗ ನೀವು ನೋಡ್ತೀರಿ ಯೂಶಲಿ 50, 55, 60 ಆದ್ಗಳನ್ನ BP ಅಂತಾರೆ, ಶುಗರ್ ಅಂತಾರೆ, ಜಾಯಿಂಟ್ ಪೇನ್ಸ್ ಅಂತಾರೆ, ಇವೆಲ್ಲ ದೈಹಿಕ ಸಮಸ್ಯೆಗಳನ್ನ ನಾವು ನೋಡ್ಕೋತಿರ್ತೇವೆ. ಬಟ್ ಮಾನಸಿಕವಾದಂತ ದೃಷ್ಟಿಕೋನದಿಂದ ನಾವು ನೋಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಾವ್ ಏನಂತೀವಿ ಅಂದ್ರೆ 20% ಆಫ್ ಈಗ ಹೆಂಗ್ ಪ್ರೊಜೆಕ್ಟ್ ಮಾಡ್ಯಾರ ಇದರಿಂದ ಲೈಫ್ ಸ್ಪ್ಯಾನ್ ಅಂದ್ರೆ ಜೀವನಾವಧಿ ಅಂತ ನಾವೇನ್ ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಆಗ್ಯದ ಅಂತ ಹೇಳ ಬಯಸ್ತೇನೆ. ಇವತ್ತಿಗೆ ಅಂದ್ರೆ ಈಗಿನ ಪ್ರೊಜೆಕ್ಷನ್ ಹೆಂಗಿದೆ ಅಂದ್ರೆ 2050 ಈಗ ನಾವು 8% ಆಫ್ ದ ಪಾಪ್ಯುಲೇಷನ್ ಈಗ ಎಲ್ಡರ್ಲಿ ಇದ್ದಾರೆ ಅಂತ ನಾವು ಹೇಳ್ತೇವೆ. 8% ಆಫ್ ದ ಪಾಪ್ಯುಲೇಷನ್ ಈಗ ಅವ್ರೇನ್ ಹೇಳ್ತಾರೆ ಅಂದ್ರೆ 2050 ಇವೆಲ್ಲ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಿಂದ 20% ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಎಲ್ಡರ್ಲಿ ಪಾಪ್ಯುಲೇಷನ್ ಇನ್ ದ ಕಂಟ್ರಿ ಅಂತಾರೆ. ಆಮೇಲೆ 30-35% ನಾವು ನೋಡ್ತೇವೆ. ಈಗ ಏನಾಗಿದೆ ಅಂದ್ರೆ ಸಮಾಜದಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಫ್ಯಾಮಿಲಿ ಸ್ಟ್ರಕ್ಚರ್ ಅಂತ ನಾವೇನ್ ಹೇಳ್ತೀವಲ್ಲ, ಫ್ಯಾಮಿಲಿ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಅವಿಭಕ್ತ ಕುಟುಂಬಗಳನ್ನ ನಾವು ನೋಡ್ತಿದ್ವಿ. ಜಾಯಿಂಟ್ ಫ್ಯಾಮಿಲಿ ಕನ್ಸೆಪ್ಟ್ ಇದ್ದಾಗ ಮನೆಯೊಳಗೆ ಜಗ್ಗ ಹಿಂಡ ಮಂದಿ ಇರ್ತಿತ್ತು. ಹಳ್ಳಿ ಭಾಷೆದಾಗ ಹೇಳ್ಬೇಕಂದ್ರೆ ಮನೆ ತುಂಬಾ ಹಿಂಡ ಮಂದಿ ಇದ್ದಾರಪ್ಪ ಅಂತಿದ್ರು. ಆ ಒಂದು ಕನ್ಸೆಪ್ಟ್ ಇದ್ದಾಗ ಏನಿತ್ತು ಅಂದ್ರೆ ನೆಗ್ಲೆಕ್ಟ್ ಫೀಲಿಂಗ್ ಅಟ್ ದ ಹೋಮ್ ಇರಲಿಲ್ಲ, ಒಂದು. ನಂಬರ್ 1. ನಂಬರ್ 2, ನಾ ಮತ್ತೊಬ್ಬರ ಮೇಲೆ ಅವಲಂಬನ ಆಗೇನಪ್ಪ ಅನ್ನುವಂತ ಭಾವನೆ ಕೂಡ ಅವ್ರಿಗೆ ಇರಲಿಲ್ಲ. ನಾನು ಇನ್ಕಾಂಪಿಟೆಂಟ್ ಇದ್ದೇನೆ, ಇನ್ಎಫಿಷಿಯಂಟ್ ಇದ್ದೇನೆ, ಅಥವಾ ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗಿ ಅನ್ನುವಂತ ಭಾವನೆ ಅವ್ರಿಗೆ ಬರತ್ತಿದ್ದಿಲ್ಲ. ಯಾಕಂದ್ರೆ ಮನೆ ತುಂಬಾ ಮಂದಿ ಇರ್ತಿದ್ರು. ಬಟ್ ಈಗ ಏನಾಗಿದೆ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಸ್ಮಾಲ್ ಇವೇನ್ ಫ್ಯಾಮಿಲಿ ನೋಡ್ತೀವಿ, ಗಂಡ ಹೆಂಡತಿ ಒಂದ್ ಮಗು ಇರುತ್ತೆ. ಅಕಸ್ಮಾತ್ ಆ ಮಗು ಅಮೆರಿಕ, ಲಂಡನ್, ಆಸ್ಟ್ರೇಲಿಯಾ ಕೂತಂದ್ರೆ ಇಲ್ಲಿ ಇಬ್ಬರ ಮುದುಕರು, ಅವ್ರು ಯಾರು ನೋಡ್ಬೇಕು? ಸಿ ಇವೆಲ್ಲ ಏನಾಗಿದೆ ಅಂದ್ರೆ ಈ ಕೌಟುಂಬಿಕ ಬದಲಾವಣೆ ಅನ್ರಿ, ಸಮಾಜದ ವ್ಯವಸ್ಥೆ ಬದಲ. ಇದರಿಂದ ಖಂಡಿತವಾಗಿಯೂ ನನಗನ್ಸ್ತದೆ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಮಕ್ಕಳು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಭಯಂಕರ ಹೇಳ್ಕೋತೇವೆ, ಖರೆ. ಒಂದ್ ಕಡೆ ಮನಸ್ಸಿನಾಗ ನೋವು ಇರ್ತದೆ, ನಾವು ಇಬ್ಬರ ಇದ್ದೇವಲ್ಪ, ಒಂಟಿ ಆಗಿದ್ದೆ, ಅಭದ್ರತೆಯ ಭಾವನೆ ಖಂಡಿತವಾಗಿ ನನಗನ್ಸ್ತದೆ ನಮ್ಮ ಸೀನಿಯರ್ಸ್ ಒಳಗೆ ಅದನ್ನ ಅಂತ ಅಲ್ಲ. ಇದು ಹೊರಗೆ ಬರ್ಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಯುವರ್ ಓನ್ ಗ್ರೂಪ್ಸ್. ಈಗ ಲಾಫ್ಟರ್ ಗ್ರೂಪ್ಸ್ ಅಂತಾರೆ, ಹಿರಿಯರು ತಮ್ಮದೇ ಆದಂತ ಒಂದು ಗ್ರೂಪ್ ಮಾಡಿಕೊಂಡು ಈವ್ನಿಂಗ್ ಟೈಮ್ ಕಳೀತಾರೆ. ಕೆಲವರು ಅದ್ರೊಳಗೆ ಯಾರು ಲೆಕ್ಚರ್ಸ್ ಗಿಕ್ಚರ್ಸ್ ಕೊಡ್ಲಿ, ಉಪನ್ಯಾಸಗಳನ್ನ ಇಲ್ಲಿ ಅವ್ರೊಂದಿಷ್ಟು ಬೌದ್ಧಿಕ ಹಾಕ್ತಾರೆ ಏನ್ರೆ. ಸೊ ಇವೆಲ್ಲ ನನಗನ್ಸ್ತದೆ ಒಂದು ತಮ್ಮದೇ ಆದಂತಹ ಒಂದು ಗುಂಪುಗಳನ್ನು ಮಾಡಿಕೊಂಡು ಮಾರ್ನಿಂಗ್ ಈವ್ನಿಂಗ್ ಟೈಮ್ ಕಳಿಬೇಕು, ಮಧ್ಯಾಹ್ನದಾಗ ಮನೆಯಲ್ಲಿ ಏನಾದ್ರು ಓದ್ಬೇಕು, ನಿಮ್ಮದೇ ಆದಂತಹ ಒಂದು ಜೀವನ ಶೈಲಿಯಲ್ಲಿ ನೀವು ಇರಬಹುದು. ಯಾಕಂದ್ರೆ 60+ ಇದ್ದವರಲ್ಲಿ ಮನೋವೈದ್ಯಕೀಯವಾಗಿ ಹೇಳ್ಬೇಕಂದ್ರೆ 22-22% ಜನರಲ್ಲಿ, ಅಂದ್ರೆ ಜನರಲ್ಲಿ ಖಿನ್ನತೆ ಎಂಬಂತಹ ಒಂದು ಕಾಯಿಲೆಯನ್ನ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಖಿನ್ನತೆ ಈಗ ಏನದ, ನಾವು ಬದುಕ್ತೇವೆ, ಹೇಗೆ ಬದುಕ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅದ. ಸೊ ಖಿನ್ನತೆ ಅನ್ನೋದು ಆವರಿಸಬಾರ್ದು. ಖಿನ್ನತೆ ಆವರಿಸಬಾರ್ದು ಅಂದ್ರೆ ನಾ ಹೇಳಿದಂಗೆ ನಿಮ್ಮದೇ ಆದಂತಹ ಒಂದು ಗ್ರೂಪ್ ಮಾಡ್ಕೋಬೇಕು. ಯಾಕಂದ್ರೆ ಸಣ್ಣವ್ರು ನೀವು ಹೇಳಿದ್ರಿ ಅಂದ್ರೆ ಸಣ್ಣವ್ರು ನಮ್ಮ ಮಾತು ಕೇಳುದಿಲ್ಲ ಅಂತ ಎಲ್ಲ ಒಂದ್ ಕಡೆ ಅನಿಸ್ತದೆ. ಬಿಕಾಸ್ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ನಾವ್ ಹೇಳಿದ ಅವ್ರಿಗೆ ಪಟಾಸ್ತದ, ಅವ್ರು ಹೇಳಿದ ನಮಗ್ ಪಟಾಸ್ತದ. ಬದಲಾದಂತಹ ಕಾಲಘಟ್ಟದಲ್ಲಿ ನಾವು ಅವ್ರನ್ನ ಒಪ್ಕೋಬೇಕು, ಅವ್ರು ನಮ್ಮನ್ನ ಒಪ್ಕೋಬೇಕು. ಅವ್ರು ನಮ್ಮನ್ನ ಒಪ್ಪೋತಾರ ಅಂತ ಹೇಳೋದು ಬಹಳ ಕಷ್ಟ ಇದೆ, ಬಟ್ ನಾವು ಅವ್ರನ್ನ ಒಪ್ಪೋತೇವೆ. ಇದ್ರ ಜೊತೆಗೆ ಇನ್ನೊಂದ್ ಏನಿದೆ ಅಂದ್ರೆ ಮಹತ್ವದ 60+ ಇದ್ದವರಲ್ಲಿ 16-20% ಜನರಲ್ಲಿ ಕಾಗ್ನಿಟಿವ್ ಇಂಪೈರ್ಮೆಂಟ್ ಅಂತೇವೆ, ಅಂದ್ರೆ ಈ ಸ್ಮರಣ ಶಕ್ತಿಗೆ ಸಂಬಂಧಪಟ್ಟಂತ ಇಳಿತವನ್ನು ನಾವು ನೋಡ್ತೇವೆ. ಈಗ ನೀವು ನೋಡ್ತೇವೆ ಅನೇಕ ಜನ ಎಲ್ಲೋ ಚಶ್ಮಾ ಇಟ್ಟಿರ್ತಾರೆ, ಮರೆತು ಬಿಟ್ಟಿರ್ತಾರೆ, ಆಮೇಲೆ ತಮ್ಮ ವಾಚ್ ಇಟ್ಟಿರ್ತಾರೆ ಹುಡುಕಾಡ್ತಾರೆ, ಬ್ಯಾಂಕ್ ಪಾಸ್ಬುಕ್ ಹುಡುಕಾಡ್ತಾರೆ, ಅಥವಾ ಮನಿ ಬಿಟ್ಟು ವಾಕಿಂಗ್ ಹೋಗಿ ಬರ್ತಾರೆ ಅಂತ ಹೋಗಿರ್ತಾರೆ, ತಿರುಗಿ ಮನೆಗೆ ಬರುದಿಲ್ಲ. ನೀವು ರಗಡು ಉದಾಹರಣೆ ಕೇಳಿ. ಸೊ ಇದು ಎಕ್ಸ್ಟ್ರೀಮ್ ಸ್ಟೇಜ್ ದಲ್ಲಿ ಆ ಟೈಪ್ ನೋಡ್ತೇವೆ ನಾವು. ಒಂದು ಟಿಪ್ಪಣಿ ಮಾಡಿ ಇಡ್ಬೇಕ್ರಿ, ಒಂದ್ ಪೆನ್ ಅಂಡ್ ಪೇಪರ್ ತಗೊಂಡು ನಾ ಎಲ್ಲ ಏನೇನ್ ಸಾಮಾನ್ಯ ಎಲ್ಲೆಲ್ಲಿ ತಂದು ಲಿಸ್ಟ್ ಮಾಡಿ ಇಡ್ಬೇಕು. ಅಥವಾ ಹೊರಗೆ ಹೋಗ್ಬೇಕಾದ್ರೆ ಒಂದು ಮನೆಯೊಳಗೆ ಮನೆಯವ್ರು ಹೇಳಿ ಕಳಿಸಿರ್ತಾರೆ ಇಷ್ಟು ಸಾಮಾನು ತಗೊಂಬ ಅಂತ, ಒಂದ್ ಎರಡು ತರ್ತಾರೆ, ಎರಡು ಮರ್ತು ಬರ್ತಾರೆ. ಹೌದಂತ ಮಾಡ್ಕೊಂಡು ಹೋಗ್ಬೇಕು. ಐ ಥಿಂಕ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಇನ್ನೂ ಒಂದು ಪೆಥೊಲಾಜಿಕಲ್ ಏಜಿಂಗ್ ಅಂತ ನಾವು ಹೇಳ್ತೇವೆ. ಬಹಳಷ್ಟು ಮರುವಾಗಿತ್ತು ಅಂದ್ರೆ ನನಗನ್ನಿಸ್ತದೆ ಇವತ್ತಿನ ಒಂದು ವೈಜ್ಞಾನಿಕ ಆವಿಷ್ಕಾರದಲ್ಲಿ ಸ್ವಲ್ಪ ಅದನ್ನ ಡಿಲೇ ಮಾಡ್ಲಿಕ್ಕೆ ಔಷಧೋಪಚಾರಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ಆ ಮರುವಿಗೆ ಕ್ವಾಲಿಟಿ ಆಫ್ ಲೈಫ್ ನಾವು ಕೊಡ್ಲಿಕ್ಕೆ ಶಕ್ಯದ ಅನ್ನುವಂಥ ಮಾತನ್ನು ನಾ ಹೇಳಬಲ್ಲೆ. ಒಂದು 65+ ಇದ್ದವರಲ್ಲಿ ಡಿಮೆನ್ಷಿಯಾ ಅನ್ನುವಂತ ಹೇಳ್ತೇವೆ, ಮಿದುಳಿನ ನಶಿ ರೋಗ ಅಂತ ಹೇಳ್ತೇವೆ ನಾವು, ಅದಿರ್ತದೆ. ಇಂಥದ್ದು ಇದ್ದಾಗ ಕುಟುಂಬದವರು ಹಾಗೂ ಅವರ ಉಳುಕಿ ಸ್ನೇಹಿತರನ್ರಿ, ಯಾರು ಅವ್ರ ಜೊತೆಗೆ ಕೂಡ ಅಡ್ಡಾಡ್ತಿರ್ತಾರೆ, ಅವರು ಅದನ್ನು ಗುರುತಿಸಿ ಅದಕ್ಕೆ ಸರಿಯಾದಂತಹ ಒಂದು ತಜ್ಞ ವೈದ್ಯರ ಸಲಹೆ ಪಡೆದ್ರೆ ಖಂಡಿತವಾಗಿ ಅವರದ್ದು ಕ್ವಾಲಿಟಿ ಆಫ್ ಲೈಫ್ ಚೇಂಜ್ ಆಗ್ತದೆ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಅಂದ್ರೆ ಅವ್ರನ್ನ ನೋಡಿಕೊಳ್ಳುವಂತಹ ಜನ ಯಾರಿರ್ತಾರೆ ಕುಟುಂಬದಲ್ಲಿ, ಅವ್ರ ಕೆಲವೊಂದು ಮಾರ್ಗದರ್ಶನವನ್ನು ನೀಡ್ತೀವಿ. ಅಕಸ್ಮಾತ್ ಅತಿಯಾದಂತಹ ಮರವಿದ್ದಂತ ವ್ಯಕ್ತಿ ಹೊರಗೆ ಹೋದ, ತಿರುಗಿ ಬರ್ತಾನೋ ಇಲ್ಲ ಮತ್ತೆ ನಿಮ್ಗೆ ಗೊತ್ತು, ಡೌಟ್ ಇತ್ತು ಅಂದ್ರೆ ಕೊಳ್ಳಲ್ಲಿ ಒಂದು ID ಕಾಲರ್ ಹಾಕಿ ಕಳಿಸಿದೆ ಅಂತ ಹೇಳ್ತೇವೆ ನಾವು. ಸೊ ಈ ರೀತಿಯಾಗಿ ನನಗನ್ನಿಸ್ತದೆ ಸೀನಿಯರ್ಸ್ ಅನ್ನ ನೋಡಿಕೊಳ್ಳುವಲ್ಲಿ ನಮ್ಮ ಕಿರಿಯರ ಜವಾಬ್ದಾರಿ ಬಹಳ ಅದ ಅನ್ನುವಂತ ಮಾತ್ರ ನಾನು ಹೇಳಬಯಸ್ತೇನೆ. ಇವತ್ತಿನ ಒಂದು ಕಾಲಚಕ್ರದಲ್ಲಿ ಯುವಜನಾಂಗಕ್ಕೆ ಅವ್ರು ಹೆಂಗಿರ್ತಾರೆ, ಯಾಕಂದ್ರೆ ದೇ ಆರ್ ಇಂಡಿಪೆಂಡೆಂಟ್, ನಾವು ಅವ್ರದ್ದು ಲೈಫ್ ಬಹಳ ಇಂಟರ್ಫಿಯರ್ ಆಗ್ಲಿಕ್ಕೆ ಹೋಗ್ಬಾರ್ದು. ಸೀನಿಯರ್ಸ್ ಹಿರಿಯರಿಗೆ ನನ್ನ ಕಿವಿಮಾತು ಏನಂದ್ರೆ, ಅವ್ರ ಜೀವನದಲ್ಲಿ ನಾವು ಬಹಳ ಇಂಟರ್ಫಿಯರ್ ಆದಂಗ ಅವ್ರಿಗೆ ಅನಿಸ್ಬಾರ್ದು. ಸಮ್ ಫ್ರೀಡಮ್ ಹ್ಯಾಸ್ ಟು ಬಿ ಗಿವನ್ ಟು ದೆಮ್. ಈಗ ಎಲ್ಲದರಲ್ಲಿ ನಾವು ಇಂಟರ್ಫಿಯರ್ ಆಗ್ತೀವಿ, ನಮ್ಮ ಕಾಲದಾಗ ಹಂಗಿತ್ತು, ನಮ್ಮ ಕಾಲದಾಗ ಹಿಂಗಿತ್ತು ಅಂದ್ರೆ ಅದು ನಿನ್ ಕರ್ಮ ಅಂತ ಹೇಳ್ತಾರ ಅವರು. ನಿನ್ ಪರಿಸ್ಥಿತಿ ಹಂಗಿತ್ತು, ನಮ್ಗೆ ಯಾಕೆ ಹಿಂಗ್ ಹೇಳ್ತಿ ಅಂತಾರ ಅವ್ರು ಸಾಮಾನ್ಯವಾಗಿ. ಸೊ ಆ ಒಂದು ಸನ್ನಿವೇಶವನ್ನು ನಾವು ಮನೆಯವರು ತಂದು ಕೊಡಬಾರ್ದು. ಪ್ಲಸ್ ನನಗನ್ಸ ನಿಮ್ ಮಗ ಸೃಷ್ಟಿ ಅತ್ತಿ ಮಾವ ಹೊಂದ್ಕೊಳ್ಳೋದಿಲ್ಲ ಅಂದಲ್ಲಿ, ಸಾಮಾನ್ಯವಾಗಿ ನಾ ಹೇಳ್ತಾ ಇರ್ತೇನೆ, ಅವರನ್ನ ಫಸ್ಟ್ ಸ್ವೀಕಾರ ಮಾಡ್ಕೋಬೇಕ್ರಿ. ಸೃಷ್ಟಿ ಹಳೆಯ ಅಳಿಯ ಎಕ್ಸೆಪ್ಟ್ ದಮ್ ಅಂತ ಹೇಳ್ತೇನೆ. ಎಕ್ಸೆಪ್ಟ್ ಮಾಡಿದ್ಮೇಲೆ ನಿಮ್ಮ ಮನೋಪರಿವರ್ತನ ಮನೋಭಾವನೆ ಚೇಂಜ್ ಆಗ್ತದೆ. ಅಡ್ಜಸ್ಟ್ ಅಂತ ಹೇಳ್ತೀವಿ, ಅಡ್ಜಸ್ಟ್ ಆದ್ಮೇಲೆ ನೀವು ಅಡಾಪ್ಟ್ ಆಗ್ತೀರಿ. 3 A's. ಒಂದು ಕುಟುಂಬ ಸ್ವಸ್ಥವಾಗಿರಬೇಕು ಅಂದ್ರೆ ಕುಟುಂಬದಲ್ಲಿ ಒಂದು ಸಂತೋಷವನ್ನ ನಾವು ನೋಡಬೇಕು ಅಂದ್ರೆ, ಅನೇಕ ಜನ ಇದ್ದಾಗ ಮಗ ಸೊಸಿ ಮಕ್ಕಳು ಮೊಮ್ಮಕ್ಕಳು ಅತ್ತಿ ಮಾವ ಎಲ್ಲರೂ ಇದ್ದಾಗ ಎಲ್ಲರಲ್ಲಿಯೂ ವಿಭಿನ್ನವಾದಂತ ಮನೋಭಾವನೆ ಇರ್ತದೆ, ಎಲ್ಲರ ಆಲೋಚನೆಗಳು ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ಕುಟುಂಬದಿಂದ ಬಂದವರು ಇರ್ತಾರೆ. ಅಂತ ಸನ್ನಿವೇಶದಲ್ಲಿ ಅಂಡರ್ ಒನ್ ರೂಫ್ ನಾವ್ ಎಲ್ಲರೂ ಇರ್ತೇವೆ ಅಂದಾಗ ಹೊಂದಾಣಿಕೆ ಎಂಬಂತಹ ಶಬ್ದವನ್ನ ನಾವ್ ಎಲ್ಲರೂ ಕಲ್ಕೊಂಡ್ರೆ ಐ ಥಿಂಕ್ ಕುಟುಂಬ ಹ್ಯಾಪಿಯಾಗ. ಅದಕ್ಕೆ ನಾ 3 A's ಚಿತ್ರವನ್ನು ಹೇಳ್ತೇನೆ, ಎಕ್ಸೆಪ್ಟ್ ಅಡ್ಜಸ್ಟ್ ಅಡಾಪ್ಟ್. ಅಂದ್ರೆ ಸ್ವೀಕಾರ ಮಾಡ್ಬೇಕು, ಹೊಂದ್ಕೋಬೇಕು, ಹೊಂದ್ಕೊಂಡ್ರೆ ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಹೇಳ್ತೇವೆ. ಅದಕ್ಕೆ ನಾವೆಲ್ಲರೂ ಬೇರೆ ಬೇರೆ ವಿಭಿನ್ನವಾದಂತಹ ವ್ಯಕ್ತಿಗಳಿದ್ರು ಕೂಡ ಅಂಡರ್ ಒನ್ ರೂಫ್ ಇದ್ದಾಗ ಹೊಂದ್ಕೊಳ್ಳಿಲ್ಲ ಅಂದ್ರೆ ನನಗನ್ಸ್ತು ಇಟ್ ಕ್ರಿಯೇಟ್ಸ್ ಎ ನ್ಯೂಸೆನ್ಸ್. ಸೊ ಆ ದೃಷ್ಟಿಕೋನದಿಂದ ಎಲ್ಲರಲ್ಲಿಯೂ ಹೊಂದಾಣಿಕೆಯ ಮನೋಭಾವನೆ ಇದ್ದಾಗ ನಾವು ಸುಖಿ ಇರಬೇಕು, ಉಳುಕಿದವ್ರನ್ನು ಸುಖಿ ಇಡಬೇಕಂದ್ರೆ ಕುಟುಂಬದ ಸ್ವಾಸ್ಥ್ಯವನ್ನ ಕಾಪಾಡಬೇಕನ್ನುವಂತ ದೃಷ್ಟಿಕೋನ ಹಿರಿಯರಲ್ಲಿ ಬೇಕು. ಪೊಸೆಸಿವ್ ಆಗ್ಬಾರ್ದು, ನಾನು ನನ್ನ ಮನೆ ನಾ ಹೇಳ್ದಂಗ್ ಕೇಳ್ಬೇಕು ನನ್ನ ಮಕ್ಕಳು ಅನ್ನುವಂತ ಮನೋಭಾವನೆ ನಾವು ಹಿರಿಯರು ಬಿಡಬೇಕನ್ನ ಅಂತ ನನ್ನ ಅನಿಸ್ತದೆ. ಆ ಡಾಮಿನೆಂಟ್ ಆಟಿಟ್ಯೂಡ್ ಏನದಲ್ಲ ಇವತ್ತಿನ ಸಮಾಜದಲ್ಲಿ ಅನೇಕ ಕುಟುಂಬಗಳನ್ನ ನಾವು ಡಿಸ್ಟರ್ಬ್ ಮಾಡಿದನ್ನ ಕಣ್ಮು ನೋಡು. ಕುಟುಂಬಗಳು ಡಿಸ್ಟರ್ಬ್ ಆಗ್ಬಾರ್ದು, ಡಿಸ್ಟಾರ್ಟ್ ಆಗ್ಬಾರ್ದು, ಸಪರೇಷನ್ ಆಗ್ಬಾರ್ದು ಅನ್ನುವಂತ ಕನ್ಸೆಪ್ಟ್ ಇತ್ತು ಅಂದ್ರೆ, ನಾನು ಅನ್ನುವಂತ ಪದವನ್ನ ಈಗೋ ಅಂತ ಹೇಳ್ತೇನೆ. ಇಫ್ ಯು ಸೇ ಗೋ ಟು ಈಗೋ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳ್ತೀವಿ. ಎಲ್ಲವೂ ಉತ್ತಮವಾಗ್ತದೆ. ಅವರೆಂದರೇನು? ತಾನವರಂತೆ ಆಗುವೆನು. ಅವರೆನ್ನದವನು ಜಗದೊಳಗೆ ಬೆಂದಿರ್ದ ಅವರೆಯಂತಿತ್ತು ಸರ್ವಜ್ಞ. ಅವರು ಎಂದರೆ ಗುರು ಹಿರಿಯರು. ಗುರು ಹಿರಿಯರಿಗೆ ಗೌರವ ಮರ್ಯಾದೆ ಕೊಟ್ಟು ಬಹುವಚನದಿಂದ ಮಾತಾಡಿ ಅವರ ಸೇವೆಯನ್ನು ಮಾಡಿದ್ದೇ ಆದರೆ ಅವರಂತೆಯೇ ಸಮಾಜದಲ್ಲಿ ಗೌರವ ಮನ್ನಣೆ ಪುರಸ್ಕಾರ ಪ್ರಶಸ್ತಿಗಳಿಗೆ ಭಾಜನರಾಗುತ್ತಾರೆ. ಅವರು ಎನ್ನದವರು ಅಂದರೆ ಹಿರಿಯರಿಗೆ ಗೌರವ ಆದರ ತೋರಿಸದವರು ಬೇಯಿಸಿದ ಅವರೇಕಾಳಿನಂತೆ ಬೆಂದು ಮೆತ್ತಗಾಗಿ ನುಗ್ಗು ನುಗ್ಗಾಗಿ ಹೋಗುವರು ಎಂದು ಇದರ ತಾತ್ಪರ್ಯ. ನೂರು ತಡೆಯ ಬರಲಿ, ನೂರೊಂದು ನೋವೆಗಿರಲಿ, ನ್ಯಾಯ ನೀತಿ ರಕ್ಷೆ ನಿಮ್ಮಿಂದ ಆಗಲಿ. ಹಿರಿಯರಾಸೆ ಪೂರ್ತಿ ಮಾಡು ಭಾರ ನಿಮ್ಮದು, ನಾಳೆ ನಮ್ಮ ನಾಡಪಾಯೋ ಹೊರೆಯು ನಿಮ್ಮದು. ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ಅವರ ಸೇವೆಯಲ್ಲೇ ಆನಂದ ಕಾಣಲಿ. ಅನುಭಾವಿಕರು, ಹಿರಿಯ ನಾಗರಿಕರಿಗೆ ಶರಣು ಶರಣಾರ್ಥಿಗಳು. ಸಹ ನಿರೂಪಣೆ ಜಿ ಸುರೇಖಾ ಸುರೇಶ್. ಅನುಭಾವಿಕರು, ಹಿರಿಯ ನಾಗರಿಕರು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ. ಈಗ ಕೇಳಿ ಚೌಡ್ಕಿ ಪದಗಳು. ಹಾಡುತ್ತಾರೆ ಜಮಖಂಡಿ ತಾಲೂಕು ಚಿಮ್ಮಡದ ಸುಂದರವ ಮೇಟ್ರಿ ಹಾಗೂ ಸಂಗಡಿಗರು. ಬಾವೆ